ಹೋಗಿ ಕೇಳ ಮೋರೆದು ನೀನೆ ಕಮಲ ಲೋಚನೆ ದಿವ್ಯ ಮಾಮ ವಿಖ್ಯಾತೆ ಕಮಲ ಲೋಚನೆ ಪುಣ್ಯ ಮಾಮ ವಿಖ್ಯಾತೆ ಅಮರಾದಿಗಳು ನೆಚ್ಚರಾಡಿ ತಪ್ಪಿದರೆ ಅಮರಾದಿಗಳು ನೆಚ್ಚರಾಡಿ ತಪ್ಪಿದರೆ ಉಳಿವುದೇ ಕುಲಕೀರ್ ನೀ ಕೇಳುತ್ತಾರೆ ಹಿಮಕರ ಮುಖಿ ಕೇಳುತ್ತಾರೆ ರಾಮಚಂದ್ರ ಈಗ ಜಾನಕಿ ದೇವಿಯ ನರಸಿ ಕಾಣಬೇಕು ನೀವೆಲ್ಲರೂ ವಾನರರು ಕೇಳಿರಯ್ಯ ಉತ್ತರ ದೇಶಕ್ಕೆ ಜಾನಕಿಯ ಕಂಡಪನಿದು ಉಸಿಯಲ್ಲ ಕೇಳಿ ಕೇಳ್ದುದಿಲ್ಲಿ ಒಮ್ಮೆ ಎನ್ನೊಡನೆ ವಿಸ್ತರಿಸಬೇಕು

ಮಣ್ಣಿನ ಗುಣಧರ್ಮಕ್ಕೆ ಅನುಗುಣವಾಗಿ ಬೇಸಿಗೆಯಲ್ಲಿ ಪ್ರತಿ 15-20 ದಿವಸಗಳಿಗೆ ಒಂದ್ಸರಿ ನೀರನ್ನು ಒದಗಿಸಬೇಕು. ಅನಾನಸ್ನಲ್ಲಿ ಅಸಮ ಹೂ ಬಿಡುವಿಕೆಯ ಒಂದು ಸಮಸ್ಯೆ ಇದೆ. ಇದನ್ನು ತಡೆಗಟ್ಟುವುದಕ್ಕೆ ನಾಟಿ ಮಾಡಿದ 13-14 ತಿಂಗಳ ನಂತರ ಅಥವಾ 37-38 ಎಲೆಗಳನ್ನು ಸಸ್ಯಗಳು ಹೊಂದಿದಾಗ ಅವುಗಳಿಗೆ ಸಸ್ಯ ಪ್ರಚೋದಕಗಳ ಉಪಯೋಗವನ್ನು ಮಾಡಬೇಕಾಗ್ತದೆ. ನ್ಯಾಫ್ಥಲಿನ್ ಎಸಿಟಿಕ್ ಆಮ್ಲ ಅಥವಾ NAA ಇದನ್ನು 10 PPM ಪ್ರಮಾಣದಲ್ಲಿ 2% ಯೂರಿಯಾ ಜೊತೆಗೆ ಇಲ್ಲವೇ ಕೇವಲ 100 PPM 1 gram ಪ್ರತಿ ಲೀಟರ್ನಿಗೆ ಮಿಶ್ರಣ ಮಾಡಿ ಇಥ್ರೇಲ್ ಅಥವಾ 25 PPM ಇಥ್ರೇಲ್, 2% ಯೂರಿಯಾ ಮತ್ತು 0.04% ಸೋಡಿಯಂ ಕಾರ್ಬೊನೇಟ್ ಇವುಗಳ ಮಿಶ್ರಣವನ್ನು ಮಾಡಿ ತಯಾರಿಸಿ ಪ್ರತಿ ಸಸಿಯ ಸುಳಿಯಲ್ಲಿ ಸುಮಾರು 50 ml ದ್ರಾವಣವನ್ನು ಹಾಕಬೇಕು. ನಂತರ 40-45